ಸಾವಯವ ಕೃಷಿ ಮಾಡಬೇಕು, ಅದರಿಂದ ಉತ್ಪಾದನೆ ಆದಂತಹ ವಸ್ತು ಜನರಿಗೆ ನನಗೆ ಕೈಲಾದಷ್ಟು ಸಾವಯವ ವಸ್ತು ಕೊಡಬೇಕು ಅಂತೇಳಿ ವಿಚಾರ ಮಾಡಿ ಅದು ತೋಟಗಾರಿಕೆ ಮಾಡಿದೆ. ಅಂದರೆ ನೀವು ನಿಮ್ಮ ವೃತ್ತಿಯನ್ನು ಬಿಟ್ಟು ನಿಮ್ಮ ಕೃಷಿಗೆ ಆಕರ್ಷಿತರಾಗಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡ್ರಿ, ಇವತ್ತು ಒಬ್ಬ ಯಶಸ್ವಿ ರೈತರಾಗಿ ತಾವು ರೂಪುಗೊಂಡಿದ್ದೀರಿ. ಈಗ ಈ ಒಂದು ಕೃಷಿ ಬರಡಾಗಿತ್ತು, ಅದನ್ನ ಫಲವತ್ತವಾಗಿ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಯೋಗ್ಯವಾಗಿ ಮಾಡಿದ್ದು ಹೇಗೆ ನೀವು ಅದನ್ನ? ಸರ್, ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಯಾವುದೇ ರಾಸಾಯನಿಕ ವಸ್ತು ಅಥವಾ ಕ್ರಿಮಿನಾಶಕ ಯಾವುದೇ ಬಳಸಲಾರದಂಗ ಕೆಲಸ ಮಾಡ್ತಾ ಇದ್ದೇನೆ ಸರ್. ಆದಷ್ಟು ಬೆಳೆನೂ ಉತ್ತಮವಾಗಿ ಬಂದಿದೆ, ಬಂದಂತ ಫಲನೂ ಶ್ರೇಷ್ಠವಾಗಿದ್ದೀನಿ. ಈಗ ಒಟ್ಟು ಹಿಡುವಳಿ ಕ್ಷೇತ್ರ ಎಷ್ಟಿದೆ ನಿಮ್ಮಲ್ಲಿ? 2 ಎಕರೆ 20 ಗುಂಟೆ ಸರ್. ಎಲ್ಲ ನೀರಾವರಿ ಕ್ಷೇತ್ರ ಹೇಗೆ ಅಂತ? ಹಾ ಸರ್. ಈಗ ನೀವು ಹೇಳಿದ್ರಿ ತೋಟಗಾರಿಕೆ ಬೆಳೆಗಳನ್ನ ನಾನು ಬೆಳೀತಾ ಇದ್ದೇನೆ, ಒಂದು ಬರಡು ಭೂಮಿಯನ್ನ ಯಶಸ್ವಿ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿದೆ ಅಂತ. ಏನೆಲ್ಲ ಬೆಳೀತಾ ಇದ್ದೀರಿ ನಿಜಲಿಂಗಪ್ಪ ಅವರೇ? ಸರ್, ಪೇರಲ ಅದರಿ, ಒಂದು 700 ಸಸಿಗಳು ನಾಟಿದ್ದೀರಿ. ಆಮೇಲೆ ನಿಂಬೆ ಹಣ್ಣಿನ ಸಸಿಗಳೊಂದು 150 ರೀ, ಮಾವು 100, ಅದನ್ನು ಫಲ ಕೊಡ್ಲಾತದ್ರಿ, ಪೇರಲ ಫಲ ಕೊಡ್ಲಾತದ್ರಿ, ತೈವಾನ್ ನೇರಳೆ ಹಣ್ಣು ಹಣ್ಣಿನ ಗಿಡ 150 ನಾಟಿದ್ದೀನಿ. ಈಗ ಮಾವು ಮತ್ತು ಪೇರಲ ಅರ್ನಿಂಗ್ ಹೊಂಟದ್ರಿ, ಆದಾಯ ಬರ್ಲಾಗ್ತದೆ. ಅಂದ್ರೆ ಬಿಲ್ಕುಲ್ ಬರಡು ಭೂಮಿಯಾಗಿತ್ತು, ಇವಾಗ ಇಷ್ಟೆಲ್ಲ ಬೆಳೆಗಳನ್ನು ಬೆಳೆಸಿ ಒಂದು ಫಲವತ್ತತೆಯ ಭೂಮಿಯನ್ನಾಗಿ ಮಾಡಿದ್ರಿ ಅಲ್ವಾ. ಈಗ ನೀವು ITI ಕಲಿತವರು, ತಾಂತ್ರಿಕ ವಿದ್ಯೆಯನ್ನು ಕಲಿತವರು, ಕೃಷಿಯಲ್ಲಿ ಈ ರೀತಿಯ ಒಂದು ಬಹು ಬೆಳೆಗಳನ್ನ, ಅದು ಹೂವು ಪೇರಳೆ ತರಕಾರಿ ಬೇರೆ ಬೇರೆ ನೀವು ಕೃಷಿಯನ್ನ ಮಾಡ್ತಾ ಇದ್ರೆ, ಮಾವು ನಿಂಬೆ ಗಿಡ ಎಲ್ಲವನ್ನೂ ನೆಟ್ಟಿದ್ದೀರಿಪ್ಪ, ಇದು ಹೇಗೆ ಸಾಧ್ಯ ಆಯ್ತು? ಎಲ್ಲಾದ್ರೂ ಕಲ್ತಿದ್ದೀರಾ? ಇದಕ್ಕೆ ಏನಾದರೂ ಅಭ್ಯಾಸವನ್ನು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಕೃಷಿಗೆ ಭೂಮಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ನಲ್ಲಿ ಪಾಳೇಕರ್ ಸರ್ದು ವಿಡಿಯೋಗಳನ್ನು ನೋಡಿದ್ರಿ, ಆಮೇಲೆ ಹೇಗೆ ಬೆಳೆ ಬೆಳೀತಾರೆ, ಯಾವ ವಿಧಾನ, ಸಾವಯವ ಪದ್ಧತಿ ಅಂದ್ರೆ ಏನು, ಯಾವ ರೀತಿನಿಂದ ಮಾಡಬೇಕು ಅನ್ನೋದು ಯೂಟ್ಯೂಬ್ನಿಂದ ಅರ್ತುಕೊಂಡು ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ತೋಟಗಾರಿಕೆ ಇಲಾಖೆದವ್ರು ಸಹಕಾರ ಕೊಟ್ಟಾರ್ರಿ. ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಸಹಕಾರ ಕೊಟ್ಟಾರಂದ್ರೆ ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟಾರೆ? ತರಬೇತಿ ಕೊಟ್ರು ಅಥವಾ ಈ ಬೇಕಾದಂತ ಗಿಡಗಳನ್ನು ಕೊಟ್ರು ಹೇಗೆ ಅಂತ? ಪೇರೆಲ್ಲ ಅವರೇ ಹಚ್ಚಿಸ್ತಾರೆ, ಎಲ್ಲ ಇದರದ್ದು ಅಮೌಂಟ್ ಅವರೇ ಕೊಟ್ಟಾರೆ. ಆಮೇಲೆ ಜೇನು ಸಾಕಾಣಿಕೆ ಅವು ಬಾಕ್ಸ್ ಏನಿರ್ತಾವಲ್ಲ, ಒಂದು 6 ಅವರೇ ಕೊಟ್ಟಾರೆ, ಹಿಂಗೆಲ್ಲ ಸಹಾಯ ಮಾಡ್ಯಾರೆ. ನೀವು ಒಂದು ಮಾತು ಹೇಳಿದ್ರೆ ತೈವಾನ್ ಪಿಂಕ್ ಪೇರಲೆ ನಾಟಿ ಮಾಡಿದ್ದೇನೆ ಅಂತ, ಅದು ಹೇಗೆ ಮಾಡ್ತೀರಿ, ಯಾವ ರೀತಿ ನಮ್ಮ ಪೇರಲೆಕ್ಕೂ ಅದಕ್ಕಿರುವಂತ ವ್ಯತ್ಯಾಸ ಏನು, ಯಾವ ರೀತಿ ಬೆಳೀತೀರಂತ? ಸರ್, ಅದು ಕ್ಲೋನಲ್ ಅಂತೇಳಿ ಗ್ರಾಫ್ಟಿಂಗ್ ನಲ್ಲಿ 3 ವಿಧ ರೀ, ಒಂದು ಏರ್ ಲೇಯರಿಂಗ್, ಒಂದು ಗ್ರಾಫ್ಟಿಂಗ್, ಒಂದು ಕ್ಲೋನಲ್ ಅಂತೇಳಿ. ಅದು ಏನು ನಮ್ಮ ಈ ಕೃಷಿ ಭಾಷೆಯಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತಾರೆ, ಕಸಿ ಮಾಡುವುದು, ಅದನ್ನು ತಂದು ನಾಟಿ ಮಾಡಿದೆವು. ಅದು 14 ತಿಂಗಳಿಗೆ ಈಲ್ಡ್ ಕೊಡ್ಲಕ್ಕೆ ಸ್ಟಾರ್ಟ್ ಆಗ. ಗಿಡಗಳನ್ನು ಎಲ್ಲಿಂದ ತಂದ್ರಿ? ಪೆದ್ದಲಂಕ ಅಂತೇಳಿ ಆಂಧ್ರದಾಗ ಬರ್ತದೆ ಸರ್, ವಿಜಯವಾಡಲಿಂದ 1 ಕಿಲೋಮೀಟರ್ ಆಗ್ತದೆ, ಅಲ್ಲಿಂದ ಸಸಿಗಳನ್ನು ತಂದು ನಾಟಿ ಮಾಡಿದೆ. ಎಷ್ಟು ಸಸಿಗಳನ್ನು ತಂದು? 750 ಸಸಿಗಳನ್ನು ತಂದಿದ್ದೆ. ಅದರನ್ನ ಬೆಳೆಸುವ ವಿಧಾನ ಹೇಗೆ, ಏನಾದ್ರೂ ಅದಕ್ಕೆ ಗೊಬ್ಬರ ಅಂತದ್ದು ನೀರೆಲ್ಲ ಹಾಕ್ತಾ ಇರಬೇಕು ಅಥವಾ ಸಹಜವಾಗಿ ಬೆಳೆದು ಬಿಡ್ತದೆ? ಸಹಜವಾಗಿ ಬೆಳೆಯಲ್ರಿ, ಕುಂಠಿ ತಗ್ತದೆ ಬೆಳವಣಿಗೆ. ಅದಕ್ಕೆ ಜೀವಾಮೃತ ರೀ, ವೇಸ್ಟ್ ಡಿಕಂಪೋಸರ್, ಆಮೇಲೆ ನೀವು ಸಾವಯವ ಗೊಬ್ಬರ ಬಳಸಿ ಕೊಟ್ಟಿಗೆ ಗೊಬ್ಬರ ರೀ ಕೊಡ್ತಾ ಇರ್ಬೇಕ್ರಿ, ಹಾಗಾದ್ರೆ ಒಳ್ಳೇದಾಗಿ ಬೆಳೀತದೆ ಅಂತ. ಆಮೇಲೆ ರೋಗಗಳು ಬಂದಾಗ ಕ್ರಿಮಿನಾಶಕ ಉಪಯೋಗಿಸಲಾರ್ದಂಗ ನಾವು ಮಾಡಿದ ಬ್ರಹ್ಮಾಸ್ತ್ರ ಇರಬಹುದು, ನೀಮಾಸ್ತ್ರ ಇರಬಹುದು, ಇವುಗಳನ್ನೆಲ್ಲ ಉಪಯೋಗಿಸಿ ಅದನ್ನು ಹತೋಟಿಯೊಳಗೆ ನಿಯಮ ಇಲ್ಲ. ಈಗ ನೀವು ಹೇಳಿದ್ರಿ 750 ಸಸಿಗಳನ್ನು ನೆಟ್ಟು ನಾನು ಬೆಳೆಸಿದ್ದೇನೆ ಅಂತ, ಫಸಲು ಹೇಗೆ ಬಂದಿದೆ? ಸರ್, ಸುರುವಿನ ಪೀಕ್ ರೀ, ಅಂದ್ರೆ ಮೊದಲನೇ ಫಸಲು ಸುಮಾರು 15 ಕ್ವಿಂಟಲ್ ಬಂತರಿ. ಎರಡನೇದು ಅತಿವೃಷ್ಟಿಯಿಂದ ಹಾಳಾಯ್ತು ರೀ, ಅವಾಗ 10-12 ಕ್ವಿಂಟಲ್ ಬಂತು. ನಂತರ ಏನಪ್ಪಾ ಅಂತಂದ್ರೆ ಈಗ 3ನೇ ಪೀಕ 18 ಕ್ವಿಂಟಲ್ ಮಾಡೀನಿ. ಈಗ ಈ ಪೇರಲೆಗೆ, ಈ ತೈವಾನ್ ಪಿಂಕ್ ಪೇರಲೆಗೆ ಕೀಟಗಳು ಬಾಧೆ ಇದೆ, ಹಾವಳಿ ಹೆಚ್ಚಿಗೆ ಅದ, ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಇದೇ ನೀಮಾಸ್ತ್ರ, ನೀಮೈಲು, ಆಮೇಲೆ ಅನ್ಕರ ಸಸ್ಯಜನ್ಯ ಸಾರ ಇವೆಲ್ಲ ಸ್ಪ್ರೇ ಮಾಡ್ತೇವೆ. ಒಟ್ಟು ಎಷ್ಟು ಆದಾಯ ಪಡೀಲಿಕ್ಕೆ ಆಗ್ತದೆ ಈಗ ವಾರ್ಷಿಕವಾಗಿ? ವಾರ್ಷಿಕವಾಗಿ ಎಲ್ಲ ಕೂಡಿಕೆಸಿಂದ 5 ಲಕ್ಷ ಮೇಲ್ಪಟ್ಟು ವಾರ್ಷಿಕವಾಗಿ ಎರಡು ಪೀಕ್ ಬರ್ತದೆ ರೀ, ವರ್ಷದಲ್ಲಿ ಎರಡು ಫಸಲು ಕೊಡ್ತದೆ ರೀ, ಒಂದು 5 ಲಕ್ಷದಿಂದ 5 ಲಕ್ಷ ಕ್ರಾಸ್ ಆಗ್ತದೆ ರೀ. ಓಹೋಹೋ, ಅಂದ್ರೆ ಲಾಭದಾಯಕವಾಗಿ ಆಗ್ತದೆ. ಹೌದು ಸರ್, ನಿಮ್ಮ ಖರ್ಚು ವೆಚ್ಚ ಎಲ್ಲ ಕಳೆದು ಒಂದು ಲಾಭದಾಯಕವಾಗ್ತದೆ ಅಂತ. ಖರ್ಚು ಸ್ವಲ್ಪ ಬರ್ತದೆ, ಈಗ ಬೇರೆ ಕೆಮಿಕಲ್ಸ್ ಮತ್ತೆ ಫರ್ಟಿಲೈಸರ್ ಅದೆಲ್ಲ ಉಪಯೋಗಿಸಿದ್ರೆ ಖರ್ಚು ಹೆಚ್ಚಿಗೆ ಆಗ್ತದೆ, ಮತ್ತೆ ರೋಗ ರುಜಿನಗಳು ಕಾಟ ಹೆಚ್ಚಿಗೆ ಇರ್ತದೆ. ಇದರಲ್ಲಿಂದ ಅಂದ್ರೆ ಸದೃಢವಾಗಿ ಬೆಳೀತಾವ್ರಿ, ರೋಗ ನಿರೋಧಕ ಶಕ್ತಿ ನಮ್ಮ ಗಿಡಗಳದಾಗ ಸಸಿಗಳದಾಗ ರೋಗ ನಿರೋಧಕ ಶಕ್ತಿ ಈ ಸಾವಯವದಿಂದ ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯ, ಬೆಳೆ ಫಸಲು ಹೆಚ್ಚಾಗ್ತದೆ. ಅಂದ್ರೆ ಈಗ ಸಾವಯವ ಕೃಷಿ ಮಾಡುವುದರಿಂದ ಈ ರೀತಿಯ ಫಸಲನ್ನ ಜಾಸ್ತಿ ಪಡಿಬಹುದು. ಮತ್ತೆ ನಿಜಲಿಂಗಪ್ಪ ಅವರೇ, ನೀವು ಈಗ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ತೈವಾನ್ ಜಂಬು ನೇರಳೆ ಹಣ್ಣಿನ ಗಿಡಗಳು ಅಂತ. ಹೌದು ಸರ್. ಅದು ಏನು ವಿಶೇಷ ಅದರದ್ದು ಸರ್? ಅದು 2 ವರ್ಷಕ್ಕೆ ಫಸಲು ಕೊಡ್ಲಕ್ಕೆ ಸ್ಟಾರ್ಟ್. 2 ವರ್ಷಕ್ಕೆ? 2 ವರ್ಷ ಸರ್. ಅದರದ್ದು ಗಾತ್ರ ದಪ್ಪ ಇರ್ತದೆ. ಯಾವ ಸೀಸನ್ ನಲ್ಲಿ ಬೆಳಿತೀರಿ ನೀವು ಅದನ್ನ? ಜುಲೈ ತಿಂಗಳಾಗ ಬರ್ತದೆ ರೀ, ಜುಲೈ ಆಗಸ್ಟ್ ತಿಂಗಳಾಗ ಬರ್ತದೆ ರೀ ಸರ್. ಈ ಪೇರಳೆ ಹಣ್ಣಿನಿಗೆ ಎಷ್ಟು ಅವಧಿ ಇದೆ, ಮತ್ತೆ ನೇರಳೆ ಹಣ್ಣಿಗೆ ಎಷ್ಟು ಅವಧಿ ಇದೆ ಸರ್? ಪೇರಳೆ ಹಣ್ಣು 14 ತಿಂಗಳಿಗೆ ನಾವು ಫಸಲು ತೆಕ್ಕೋಬಹುದು ರೀ. ಇದು 2 ವರ್ಷದ ಮೇಲ್ಪಟ್ಟು ಬರ್ತದೆ ರೀ. 2 ವರ್ಷ ಜಂಬು ನೇರಳೆ ಹೇಗಿರ್ತದೆ ಅಂತ ಪ್ರೂನಿಂಗ್ ಮಾಡ್ತಾ ಇರ್ಬೇಕು ಸರ್. ಈಗ ಯಾವುದೇ ಇರಲಿ, ಪ್ರೂನಿಂಗ್ ಮಾಡಿದಾಗ್ರಿ ಬ್ರಾಂಚಸ್ನು ಹೆಚ್ಚಿಗೆ ಬರ್ತಾವ್ರಿ, ಆಮೇಲೆ ಈಲ್ನು ಹೆಚ್ಚಿಗೆ ಆಗ್ತದೆ. ಅಂದ್ರೆ ರೆಂಬೆ ಕೊಂಬೆಗಳನ್ನ ಕತ್ತರಿಸಿಕೊಂಡಾಗ ಅಗಲವಾಗಿ ಬೆಳೀತದೆ ಸರ್. ಅಂದ್ರೆ ಅತಿ ಎತ್ತರವಾಗಿ ಬೆಳಿಲಾರ್ದಂಗ ನೋಡ್ಕೋಬೇಕ್ರಿ, ಕಾಂಡ ಸ್ಟ್ರಾಂಗ್ ಇರಲ್ರಿ, ಹೀಗಾಗಿ ಎತ್ತರ ಬೆಳಿಲಾರ್ದಂಗೆ ನೋಡ್ಕೋಬೇಕ್ರಿ. ಈಗ ಪೇರಳೆ ಗಿಡಗಳಿಗೆ ಒಂದು ಪ್ರದೇಶ ಬೇರೆ ಅಥವಾ ನೇರಳೆ ಗಿಡಕ್ಕೆ? ಪೇರಳೆ ಇಂಟರ್ ಕ್ರಾಪ್ ರೀ ಸರ್. ಓ, ಆದ್ರೆ ಎಡೆಲ್ಲಿ ಹಾಕ್ತೀವಿ. ಹಾ ಹಾ ರೀ ಸರ್. ಈಗ ಮಾವು 20 ಫೀಟಿಗೆ ಒಂದು ಸಾಲದಿಂದ ಸಾಲಕ್ಕೆ 20 ರೀ, ಗಿಡದಿಂದ ಗಿಡಕ್ಕೆ 20 ರೀ. ಸೆಂಟರ್ನಾಗ ಒಂದೊಂದು ತಗೊಂಡಿದ್ದು ಪೇರಳೆ. ಓಹೋಹೋ, ಅಂದ್ರೆ ಆ ಎಡೆಡೆಯಲ್ಲೆಲ್ಲ ಇಂಥದ್ದನ್ನ ಹಾಕಿದ್ದೀರಿ. ಹೌದು ಸರ್. ಈಗ ಈ ನೇರಳೆ ಹಣ್ಣಿನ ಗಿಡಕ್ಕೂ ಕೂಡ ನೀವು ಸಾವಯವ ಗೊಬ್ಬರವನ್ನೇ ಬಳಸ್ತೀರಾ? ಎಲ್ಲದಕ್ಕೂ 2 ಎಕರೆ 20 ಗುಂಟೆ ಒಳಗೆ ರಾಸಾಯನಿಕ ಗೊಬ್ಬರ ಅಥವಾ ಕ್ರಿಮಿನಾಶಕ ಔಷಧಿ ಯಾವುದೂ ಉಪಯೋಗಿಸಲ್ರಿ. ಈಗ ಸಾಕಾಣಿಕೆ ಕ್ರಮ ಹೇಗಿದೆ ಇದರದ್ದು, ನೇರಳೆ ಹಣ್ಣಿನ ಗಿಡಗಳನ್ನ? ಸರ್, ಈಗ 1.5 ವರ್ಷ ಆಯ್ತು. ಇನ್ನೊಂದು 6 ತಿಂಗಳು ಬೆಳಿಬೇಕು. 6 ತಿಂಗಳು ವರ್ಷ ಆಮೇಲೆ ಬೆಳೆ ಬರ್ತದೆ, ಫಸಲು ಬರ್ತದೆ. ಬೇರೆ ಯಾವುದು ನಿಮ್ಮಲ್ಲಿ ಇದೆ ಸರ್? ಈಗ ನಮ್ಮದು 2.5 ಎಕರೆ ಆದ ನಂತರ ನಮ್ಮ ಅಣ್ಣವ್ರದ್ರಿ, 1.5 ಎಕರೆ ಮಾಡೇನ್ರಿ. ಅಲ್ಲಿ 550 ಅಂಜೂರ ಹಚ್ಚೀನ್ರಿ. ಓಹೋ. ಇನ್ನೂ 1700 ಪೇರಳೆ ಹಚ್ಚೀನ್ರಿ ಅಲ್ಲಿ. ಹಾ ರೀ ಸರ್. ಅಂಜೂರದ ಬೆಳೆಯನ್ನು ಹೇಗೆ ಬೆಳೆಸ್ತೀರಿ, ಸ್ವಲ್ಪ ಮಾಹಿತಿಯನ್ನು ಕೊಡಿ. ಸರ್, ಇವು ಬೆಳೆಸಿದಂಗೆ ರೀ, ನೀರು ಅದು 3 ದಿನಕ್ಕೊಮ್ಮೆ ಕೊಡ್ತೀನಿ ರೀ. ಸಾವಯವ ಪದ್ಧತಿಯೊಳಗೆ ರೀ ಬೆಳೆಯೋದು. 1 ವರ್ಷಕ್ಕೆ ಪ್ರೂನಿಂಗ್ ಮಾಡ್ಬೇಕಾಗ್ತದೆ ರೀ. ಬ್ರಾಂಚಸ್ ಹೆಚ್ಚಿಗೆ ಆಗ ಅಂದ್ರೆ ಈಲ್ಡ್ ಹೆಚ್ಚು. ಫಸಲು ಯಾವಾಗ ಬರ್ತದೆ, ಎಷ್ಟು ಅವಧಿಯಲ್ಲಿ ಬರ್ತದೆ ನೆಟ್ಟು ಆದಮೇಲೆ? ಆಗಸ್ಟ್ ಸ್ಟಾರ್ಟ್ ಆಗ್ತದೆ ರೀ, 8 ತಿಂಗಳು ಬರ್ತದೆ ರೀ. 8 ತಿಂಗಳಲ್ಲಿ ಬರ್ತದೆ. ಒಮ್ಮೆ ಫಸಲು ಬಂದ ಮೇಲೆ ಮತ್ತಿನ ಫಸಲಿಗೆ ಎಷ್ಟು ಅವಧಿ ಏನಾದ್ರೂ ಇರ್ತದೆ, ಗ್ಯಾಪ್ ಇರ್ತದೆ ಸರ್? 4 ತಿಂಗಳ ಗ್ಯಾಪ್ ಇರ್ತದೆ. ಈಗ ಅದಕ್ಕೆ ಗೊಬ್ಬರ ಎಲ್ಲ ಹೇಗೆ, ಖರ್ಚು ವೆಚ್ಚ ಎಲ್ಲ ಹೇಗಿದೆ? ತುಂಬಾ ಖರ್ಚಿನದ್ದ ಅಥವಾ ಸಾಧಾರಣ ಮಟ್ಟಿನದ್ದ? ಸಾಧಾರಣ ಮಟ್ಟಿನ. ಕೊಟ್ಟಿಗೆ ಗೊಬ್ಬರ ರೀ, ಜೀವಾಮೃತ, ವೇಸ್ಟ್ ಡಿಕಂಪೋಸರ್, ಆಮೇಲೆ ಇವೆ, ನೀಮ ಇಲ್ಲ, ನೆಮಿಟೋಡ್ ಬರಲಾರ್ದಂಗ್ರಿ, ನೀಮ ಇಲ್ಲ, ಇದೇ ಉಪಯೋಗಿಸ್ತಾ ಇರ್ತೇವೆ ರೀ. ಖರ್ಚು ಕಡಿಮೆ ಬರ್ತದೆ. ಖರ್ಚು ಕಡಿಮೆ. ಆದಾಯ ಹೇಗಿದೆ ಅದಕ್ಕೆ? ಆದಾಯ ಚಲೋ ಅದ. ಕಿಲೋಗೆ ಎಷ್ಟು ಅಥವಾ ಹೇಗೆ ನಿಮ್ಮ ಆದಾಯ ಇದೆ ಅದರಲ್ಲಿ? ಸರ್, ನಾ ಮಾರ್ಕೆಟ್ ಕಳ್ಸಲ್ರಿ. ಏನ್ ಮಾಡಿ? ಪೇರಲ ಮಾರ್ಕೆಟ್ ಕಳ್ಸಲ್ರಿ. ಮತ್ತೆ ಮಾರುವ ವ್ಯವಸ್ಥೆ? ಸಾವಯವ ಪದ್ಧತಿ ಇರೋದ್ರಿಂದ ಹಣ್ಣುಗಳು ಸ್ವಾದ ಭರಿತವಾಗಿರ್ತವೆ. ಅಲ್ಲೇ ನಮ್ಮ ತೋಟದ ಸಮೀಪ ಒಂದು ಹೆದ್ದಾರಿ ಅದರಿ, ಅಲ್ಲೇ ಇಟ್ಕೊಂಡು ನಾ ಸೇಲ್ ಮಾಡ್ತೇನೆ. ಓಹೋ. 18 ಕ್ವಿಂಟಲ್ ಈ ವರ್ಷ ಅದೇ ರಸ್ತೆ ಮೇಲೆ ಮಾರೇನ್ರಿ. 18 ಕ್ವಿಂಟಲ್ ಯಾವ್ದನ್ನು ಮಾರಿದ್ದೀರಿ? ಪೇರಲ ಮಾರಿ. ಮತ್ತೆ ಇದು ಅಂಜೂರದ್ದು? ಅಂಜೂರ ಇನ್ನ ಬಂದಿಲ್ಲರಿ ಸರ್, ಇನ್ನ ಮುಂದ್ ಬರುತ್ತೆ. ಅಂದ್ರೆ ಅದನ್ನು ಕೂಡ ಅದೇ ರೀತಿ ಮಾರಾಟ ಮಾಡುದ? ಓ, ಅಂದ್ರೆ ಅದಕ್ಕೆ ಏನಾದ್ರೂ ಹೆಸರು ಇಟ್ಕೊಂಡಿದ್ದೀರಾ? ಫಾರ್ಮ್ ಫ್ರೆಶ್ ಹೌಸ್ ಅಂತೇಳಿ ಹೆಸರು ಇಟ್ಕೊಂಡು ಮಾರ್ಲಕ್ಕೆ. ಓಹೋ, ಅಂದ್ರೆ ಸಾವಯವ ಉತ್ಪನ್ನಗಳನ್ನ ಮಾರುವುದಕ್ಕಾಗಿ ಈ ಫಾರ್ಮ್ ಫ್ರೆಶ್ ಅನ್ನುವ ಸ್ವತಃ ಮಾರಾಟ ಕೇಂದ್ರವನ್ನು ತೆರೆದಿದ್ದೀರಿ ಅಲ್ವಾ? ಹೇಗಿದೆ ಬೇಡಿಕೆ ಸರ್? ಸರಿಯಾಗದ್ರಿ. ಈಗ ಒಂದು ಸಲ ನಮ್ಮ ಹಣ್ಣು ತಗೊಂಡು ಹೋದ್ರೆ ಅಂದ್ರೆ ಮಾರ್ಕೆಟ್ನಾಗ 30-40 ರೂಪಾಯಿ ಕೆಜಿ ಇದ್ರು ನಾ 70 ರೂಪಾಯಿ ಕೆಜಿ ಕೊಡ್ತೇನೆ ರೀ. ಒಂದು ಸಲ ತಗೊಂಡು ಹೋದ್ರೆ ಅಂತಂದ್ರೆ ಅದ್ರ ಟೇಸ್ಟ್ ನೋಡಿಕೊಂಡು ಮತ್ತೆ ರಿಟರ್ನ್ ಬಂದು 5 ಕೆಜಿ 10 ಕೆಜಿ ಇನ್ಕ್ರೀಸೇ ಆಗ್ತದೆ ರೀ, ಡಿಕ್ರೀಸ್ ಆಗಲ್ರಿ ಈಗ ಇಷ್ಟೆಲ್ಲ ಕೃಷಿಯನ್ನ ಮಾಡ್ತಾ ಇದ್ದಾಗ ನೀವು ಹೊಸ ಹೊಸ ವಿಧಾನವನ್ನು ಕೂಡ ಅಳವಡಿಸ್ತಿದ್ರಿ ಅಂತಲೂ ಕೇಳಿದ್ದೇವೆ. ಮತ್ತೆ ಹೊಸ ಹೊಸ ಕೃಷಿಗೆ ಸಂಬಂಧಪಟ್ಟಂತೆ ಹಣ್ಣು ಹೂವು ತರಕಾರಿ ನೆಡುತೋಪು ಮೀನುಗಾರಿಕೆ ಎಲ್ಲವನ್ನು ಮಾಡ್ತಾ ಇದ್ದೀರಿ. ಈ ಹೂವು ಅಂದ್ರೆ ಯಾವ್ದನ್ನು ಮಾಡ್ತಾ ಇದ್ರಿ? ಸುಗಂಧರಾಜ್. ಇದನ್ನು ಹೇಗೆ ಬೆಳಿತೀರಿ ಮತ್ತೆ ಅದರ ವಿಧಾನ ಹೇಗಿರ್ತದೆ ಸರ್? ಅದು ಹಚ್ಚಬೇಕ್ರಿ ಈಗ ಹೆಂಗ್ ಶುಂಠಿ ಅಲ್ಲ ಅದು ಇರ್ತದಲ್ರಿ ಆ ಟೈಪ್ ಅವು ಗೆಡ್ಡೆಗಳು ಇರ್ತಾವ್ರಿ. ಒಂದ್ಸಲ ಬೋದ್ ಮಾಡಿ ಹಚ್ಚಿಕೇಸಿಂದ ಕಂಟಿನ್ಯೂ ಅದಕ್ಕೆ ಇದೇ ಸೇಮ್ ಸಾವಯವ ಪದ್ಧತಿಯೊಳಗೆ ಬೆಳೆಸ್ತಾ ಇದೆ. ಎಷ್ಟು ಪ್ರದೇಶದಲ್ಲಿ ಇದೆ ಹೂವಿನದ್ದು ಕೃಷಿ ಸರ್? ಅದು ಸುಮಾರಾಗಿ ಒಂದು ಎಕರೆ ಅಂದಂಗೆ ಇದೆ. ಈ ಎರಡೂವರೆ ಎಕರೆಯಲ್ಲಿ ಮತ್ತೆ ಅದರೊಳಗೆ ಇಂಟರ್ ಕ್ರಾಪ್ ಇರಿ. ಓ, ಅದು ಕೂಡ ಎಡಬೆಳೆ ಮಾಡ್ತಾ ಇದ್ರಿ? ಹೌದು ಸರ್. ಇಂಟರ್ ಕ್ರಾಪ್. ಅದನ್ನು ಮಾರುಕಟ್ಟೆ ಹೇಗೆ ಸರ್? ಗುಲ್ಬರ್ಗ್ ತಂದು ಹಾಕ್ತೀನಿ. ಎಷ್ಟು ಹೇಗಿದೆ ಕಿಲೋಗೆ? 100 ಮಾರ್ತಾರೆ, 120 ಮಾರ್ತಾರೆ ಪರ್ ಕೆಜಿ. ಇದಕ್ಕೆ ಕೀಟಗಳ ಬಾಧೆ ಅಂತದ್ದೇನಾದ್ರು ಬರ್ತದೆ? ಅದಕ್ಕೆ ಟ್ಯೂಬ್ ರೋಸಿಗೆ ಅಷ್ಟು ಕೀಟಗಳ ಬಾಧೆ ಇಲ್ಲ. ಸಾವಯವ ಸಿಂಪಡಿಕೆ ಮಾಡ್ಕೊಂಡು ನೀವು ಬೆಳೆಸಿದ ಎಲ್ಲ ಒಂದೇ ಉಪಯೋಗಿಸ್ತೀವಿ, ಬೇರೆ ಯಾವುದನ್ನು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಕ್ರಿಮಿನಾಶಕಕ್ಕೆ ನೀವು ಸಾವಯವನ್ನೇ ಬಳಸ ಸಾವಯವ ವಸ್ತುಗಳೇ. ಈ ಇದು ಅಲ್ಲದೆ ಬೇರೆ ಯಾವ್ದಾದ್ರು ಹೂವನ್ನು ಬೆಳೆಸ್ತೀರಾ? ಇಲ್ಲ ಸರ್. ತರಕಾರಿ ಯಾವ್ದನ್ನು ಮಾಡ್ತೀರಿ? ತರಕಾರಿ ಬದನೆಗೆ ಹಚ್ಚಿದಾರೆ, ಆಮೇಲೆ ಟೊಮ್ಯಾಟೊ ಅರ್ಕ ಸಾಮ್ರ ಟೊಮ್ಯಾಟೊ ಹಚ್ಚಿದ್ದಾರೆ. ಹಂಗೆ 3 ತಿಂಗಳಿಗೊಮ್ಮೆ ಯಾವುದಾದರೂ ಹಚ್ಚುತ್ತಾನೆ ಇರ್ತೀನಿ. ತರಕಾರಿಗೆ ಬೆಳೆಸಲಿಕ್ಕೆ ಏನು ಅದಕ್ಕೆ ನೀರು ಬೇಕಾಗ್ತದೆ, ಅದಕ್ಕೆ ಬಹಳಷ್ಟು ಕಷ್ಟ ಅದನ್ನು ಬೆಳೆಸಬೇಕಾದ್ರೆ ಡ್ರಿಪ್ ಇರಿಗೇಷನ್ ಮೇಗೆ ರೀ ಎಲ್ಲ ತುಂತುರು ನೀರಾವರಿ ಪದ್ಧತಿ. ಹೌದು ಸರ್. ಅದಕ್ಕಾಗಿ ನೀವು ಕೃಷಿ ಯಂತ್ರೋಪಕರಣಗಳನ್ನು ಕೂಡ ಇಟ್ಕೊಂಡಿದ್ದೀರಾ? ಹಾ ರೀ ಸರ್. ಏನೆಲ್ಲ ಕಲ್ಟಿವೇಟರ್ ಅದರಿ, ಗ್ರಾಸ್ ಕಟ್ಟರ್ ಅದರಿ, ಕಳೆ ತೆಗೆಯುವಂತ ಕಳೆ ತೆಗೆಯುವ. ಈಗ ಬಹಳ ಕುತೂಹಲ ಅಂದ್ರೆ ನಿಜಲಿಂಗಪ್ಪ ಅವರು ಮೀನು ಸಾಕಾಣಿಕೆ ಬಗ್ಗೆ ಕೂಡ ನೀವು ಆ ಕ್ಷೇತ್ರ ಪ್ರವೇಶಿಸ್ತೀರಿ, ಏನ್ ಮಾಡ್ತೀರಿ ಸರ್? ಒಂದು 20x20 ಟ್ಯಾಂಕ್ ಮಾಡ್ಕೊಂಡಿದ್ದಾರೆ, ಅದರೊಳಗೆ ಏನಪ್ಪ ಅಂತ ನೀರ್ ತುಂಬಿ ಈಗೇನ್ ನಾವು ಫುಡ್ ಜೋಳ ಗೋಧಿ ಮನೆಯೊಳಗೆ ಏನ್ ವೇಸ್ಟ್ ಆಗ್ತದೆ ಅವು ಹಾಕ್ತಾ ಇರ್ತೀನಿ ನೀರಿಗೆ. ಹಾ ರೀ. ಅಂದ್ರೆ ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಮೀನುಗಳು? ಹೌದು. ಗಾತ್ರದಲ್ಲಿ ದೊಡ್ಡದಿರ್ತಾವ ಸಣ್ಣದಿರ್ತಾವ? ದೊಡ್ಡದಿರ್ತಾವ. ಈಗ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ನೀವು ಮೀನುಗಳು ಸರ್? 1.5-2 ವರ್ಷ ಆಯ್ತು. ಎಷ್ಟು ಸಿಗ್ತದೆ ನಿಮ್ಗೆ ಸರ್? ಅವು ಪ್ಯಾಕ್ ಮಾಡ್ಕೊಂಡು ಕೊಟ್ಟೇ ಇರ್ತಾರೆ, ನೀರೊಳಗೆ ಬಿಡಾದ್ರೆ ಫುಡ್ ಹಾಕಿ. ಎಷ್ಟು ಸಮಯದಲ್ಲಿ ಆ ಮೀನನ್ನ ನೀವು ಮಾರಾಟಕ್ಕೆ ತೆಗಿತೀರಿ? ಸುಮಾರಾಗಿ 1 ವರ್ಷ ಬೇಕ್ರಿ ಸರ್. ಗಾತ್ರದಲ್ಲಿ ಹೇಗಿರ್ತವೆ ಅವು ಸರ್? 1-1.5 ಕೆಜಿ 2 ಕೆಜಿ ಬರ್ತದೆ. ಅಷ್ಟು ದೊಡ್ಡ ಪ್ರಮಾಣ? ಹೌದು ಸರ್. ಓಹೋಹೋ. ಅಂದ್ರೆ ಪ್ಲೇಸ್ ಅದಕ್ಕೆ ಹೆಚ್ಚಿಗೆ ಆಗ್ತದಲ್ರಿ, ಸ್ವಲ್ಪ ಬಿಟ್ಟೇ ಇರ್ತೇವ್ರಿ, ಅದಕ್ಕೆ ಫುಡ್ನು ಜಾಸ್ತಿ ಸಿಗ್ತದ್ರಿ, ಪ್ಲೇಸ್ನು ಹೆಚ್ಚಿಗೆ ಸಿಗ್ತದ್ರಿ. ಮೀನಿಗೆ ಆಹಾರ ಅಂದ್ರೆ ನಿಮ್ಮ ಈ ಜೋಳದ ಇದು ಅಂತದ್ದೇ? ಹೌದು ಸರ್. ಯಾವುದೇ ಫುಡ್ ತರಲ್ರಿ ಇದನ್ನೇ ಹಾಕ್ತೀವಿ. ಈಗ ಮೀನಿನಲ್ಲಿ ಲಾಭದಾಯಕ ಅಂತ ಅನಿಸ್ತದೆ ಹೇಗೆ? ಎಷ್ಟು ಸಿಗ್ತದೆ ನಿಮ್ಗೆ ಆದಾಯ ಕೈಗೆ ಸರ್? ನಾವು ದುಡಿಮೆ ಆದಷ್ಟು ನಮಗೆ ಪೇಮೆಂಟ್ ಸಿಗ್ತದೆ, ಅಷ್ಟೇನು ನಾವು ದೊಡ್ಡ ಪ್ರಮಾಣದಾಗ ಇದ್ದರೆ ಅದು ಲಾಭದಾಯಕ ಅದರಿ. ಸಣ್ಣ ಕೆರೆ ಆದ ಕಾರಣ ಅಷ್ಟರಲ್ಲೇ ಮಾಡ್ತೀವಿ, ಅಷ್ಟರಲ್ಲೇ ಮಾಡ್ತೀವಿ. ಈಗ ಇದನ್ನೇನು ಅಭಿವೃದ್ಧಿ ಪಡಿಸಬೇಕು, ಇನ್ನೂ ಹೆಚ್ಚಿನ ಕೆರೆಗಳನ್ನು ಮಾಡಿ ಮೀನುಗಾರಿಕೆ ಮಾಡಬೇಕಂತ ಇದ್ದೀರಾ? ಕ್ಷೇತ್ರ ಕಡಿಮೆ ಆಗ್ತದೆ ಸರ್, ನಮ್ಮಲ್ಲಿ ಎಲ್ಲ ಕಡೆಗೆ ಜಾಗ ಕಡಿಮೆ ಇರೋದು ಅಷ್ಟಕ್ಕೆ ಎಂಡ್ ಮಾಡಬೇಕು. ಅಂದ್ರೆ ಹಿಡುವಳಿ ಕ್ಷೇತ್ರ 2 ಎಕರೆ 20 ಗುಂಟ ಮಾತ್ರ ಇರುವ ಕಾರಣ ಅಷ್ಟರಲ್ಲೇ ಎಲ್ಲವನ್ನು ಮಾಡಬೇಕು. ಸುಮಾರಾಗಿ 1200 ಗಿಡಗಳು ಲೆಕ್ಕ ಅದರಿ. ಈಗ ನಿಮ್ಗೆ ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ರಲ್ಲ, ಮೀನುಗಾರಿಕೆ ಕೂಡ ಒಂದು ಲಾಭದಾಯಕವಾದಂತ ಲಾಭದಾಯಕ ಸಾಕಾಣಿಕೆ ಅಂತ ಅನಿಸ್ತದೆ? ಸಾಕಾಣಿಕೆ ಆಗ್ತದ್ರಿ ಸರ್. ಅದು ಫಿಶ್ ಫಾರ್ಮ್ ದೊಡ್ಡದು ಇರ್ಬೇಕ್ರಿ. ಈಗ ನಿಮ್ಗೆ ಮೀನುಗಾರಿಕೆಯಿಂದ ಈ ಒಂದು ಮೀನು ಸಾಕಾಣಿಕೆಯಿಂದ ಎಷ್ಟು ಆದಾಯ ಬರ್ತದೆ? ಕನಿಷ್ಠ 1-2 ಸಾವಿರ ರೂಪಾಯಿ ತಿಂಗಳಿಗೆ ಬೀಳ್ತದೆ. ತಿಂಗಳಿಗೆ ಬರ್ತದೆ? ಅದೊಂದು ಆದಾಯ. 2 ಸಾವಿರ ಖರ್ಚು ವೆಚ್ಚ ಎಲ್ಲ ಏನು ದೊಡ್ಡ ಪ್ರಮಾಣದಲ್ಲಿ? ದೊಡ್ಡ ಪ್ರಮಾಣ. ಒಂದು ಕೆರೆ ಇರಬೇಕು, ಅದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕಲ್ವಾ? ಹೌದು ಸರ್. ನೀರೆಲ್ಲ ಕೆರೆಗೆ ಇದರ ಬೋರ್ವೆಲ್ನಿಂದ ಬಿಡ್ತೇವೆ. ಮೀನುಗಳು ಸಾಯುವುದು ಅಥವಾ ರೋಗ ಬಿಡಿದಂತ ಏನಾದ್ರೂ ಇದೆ? ಆಗ್ತದ್ರಿ ಸರ್. ಅದಕ್ಕೆ ಏನ್ ಮಾಡ್ತೀರಿ? ಸುತ್ತ ಜಾಲಿ ಹಾಕಿಸಿಂದ ಇದು ಮಾಡಿದ್ದೇವೆ. ಅಂದ್ರೆ ಅದರ ಒಂದು ರಕ್ಷಣೆ ಎಲ್ಲ ವಿಧಾನಗಳನ್ನು ಅನುಸರಿಸ್ತೀರಿ ಅಲ್ವಾ? ಹೌದು. ಮತ್ತೆ ನೀವು ಈ ವೈವಿಧ್ಯಮಯ ಬೆಳೆಗಳ ಅಳವಡಿಕೆಯಲ್ಲಿ ಡ್ರಿಪ್ ಪಾಲಿ ಹೌಸ್ ಫುಡ್ಡರ್ ಇಂಥದನ್ನೆಲ್ಲ ಮಾಡ್ಕೊಂಡಿದ್ದೀರಂತೆ ಅಲ್ವಾ? ಹಾ ರೀ ಸರ್. ಪಾಲಿ ಹೌಸ್ ಅಂತಂದ್ರಿ ಈ ತೈವಾನ್ ಪಿಂಕ್ ಗೋವಾ ಏನದ ಅಲ್ರಿ ಅದು ಏರ್ ಲೇಯರಿಂಗ್ ಮಾಡ್ಬೇಕಂತೇಳಿ ಶೆಡ್ ಹಾಕಿದ್ದಾರೆ. ಅದು 1-4 ತಿಂಗಳು ರೆಗ್ಯುಲರ್ ಮಳೆ ಬಂತಲ್ರಿ, ಕ್ಲೈಮೇಟ್ ಇದರಲಿಂದ ಪ್ರಕೃತಿ ವಿಕೋಪದಿಂದ ಹಾಳಾಯ್ತ್ರಿ. ಸೊ ಅಲ್ಲಿಗೆ ಸ್ಟಾಪ್ ಮಾಡೇನ್ರಿ. ಈಗ ಎರೆಹುಳ ಸ್ಥಾವರ ಮಾಡ್ಬೇಕಂತೇಳಿ ಎರೆಹುಳ ಕ್ಷೇತ್ರಕ್ಕೂ ಹೋಗ್ಬೇಕಂತ ಅಲ್ವಾ? ಅದು ಕೂಡ ಬಹಳ ಕೃಷಿಕರಿಗೆ ಲಾಭದಾಯಕ. ಈಗ ವೈಜ್ಞಾನಿಕ ಬಸಿಗಳು ಅಳವಡಿಸಿದ್ರಂತ ಏನ್ ಮಾಡ್ತೀರಿ ಸರ್? ಅದು ಆ ಭೂಮಿ ನೀರು ಹಿಡ್ಕೊಳತ್ತದ್ರಿ. ನೀರು ಒಂದ್ ವೇಳೆ ಜಾಸ್ತಿ ಹಿಡ್ಕೊತಂತಂದ್ರೆ ಗಿಡಗಳು ಬೇರು ಕೊಳೆತ ರೋಗದಿಂದ ಸತ್ತು ಹೋಗ್ತವ್ರಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಫುಲ್ ಅಂದ್ರೆ ಬಾರ್ಡರ್ ಡ್ರೈನೇಜ್ ಹಾಕೊಂಡೇನ್ರಿ ಸರ್, ಬಸಿಗಾಲ್ವೆ ಹಾಕೊಂಡೇನ್ರಿ. ಅದರಲ್ಲಿಂದ ನೀರ ಹೊರಗಡೆ ಪಾಸ್ ಆಗ್ತದ್ರಿ, ನಮ್ಮ ಗಿಡಗಳು ಸೇಫ್ ಆಗಿರ್ತಾವ. ಓಹೋ, ಅಂದ್ರೆ ಈಗ ನೀವು ಮಾಡಿದಂತ ಎಲ್ಲ ಬೆಳೆಗಳಲ್ಲಿ ಕೂಡ ನೀವು ಯಶಸ್ವಿಯನ್ನ ಹೊಂದಿದ್ದೀರಿ ಅಲ್ವಾ? ಕಾರಣ ಸಾವಯವ ಕೃಷಿ ಪದ್ಧತಿ ಅನುಸರಿಸಿ. ಈಗ ನೀವು ಸಾವಯವ ಕೃಷಿಕರಾಗಿರೋದ್ರಿಂದ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ನಿಜಲಿಂಗಪ್ಪ ಅವರೇ. ಈ ಜೀವಾಮೃತ ಕೊಟ್ಟಿಗೆ ಒಬ್ಬರು ಇದನ್ನೆಲ್ಲ ವೇಸ್ಟ್ ಡಿಕಂಪೋಸರ್ ಇದನ್ನೆಲ್ಲ ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ಮಾಹಿತಿ ಕೊಡಿ ಸರ್. ದೇಶಿ ಆಕಳ ಎರಡವರಿ, ಅದರಿಂದ ಬಂದಂತ ಗೋಮೂತ್ರ ಮತ್ತು ಸಗಣಿ ಅದು ಅದನ್ನು ಉಪಯೋಗಿಸಿ ಜೀವಾಮೃತ ಅದೆಲ್ಲ ಮಾಡ್ತಾ ಇರ್ತೇವೆ. ಅಂದ್ರೆ ನಿಮಗೆ ಬೇಕಾದಷ್ಟು ನಿಮ್ಮಲ್ಲೇ ತಯಾರಾಗ್ತದೆ ಗೊಬ್ಬರ ಎಲ್ಲ? ಎರಡು ಆಕಳಿಂದ ಎರಡೂವರೆ, ಎರಡು ಆಕಳಿಂದ ಎರಡು ಎಕರೆ 20 ಗುಂಟಕ್ಕೆ ಬೇಕಾಗುವಷ್ಟು ಆಗ್ತದೆ ಸರ್. ಅಂದ್ರೆ ಚೆನ್ನಾಗಿ ಸಾಕಿದ್ರೆ ಮತ್ತೆ ಒಂದು ಅದರ ಬಗ್ಗೆ ಗಮನ ಇಟ್ಟು ನೋಡಿದ್ರೆ ಎಲ್ಲವೂ ಸಾಕಾಗ್ತದೆ ಅಂತ ಕೆಲವೊಮ್ಮೆ ಹೇಳ್ತಾರೆ ನಮಗೆ ಜಾಗನೇ ಇಲ್ಲ ಅಂತ. ಅಂದ್ರೆ ಕಡಿಮೆ ಎರಡು ಎಕರೆಯಲ್ಲಿ ಇದ್ದುಕೊಂಡು ನೀವು ಒಂದು ಆಕಳಿಂದ ಮಾಡ್ಕೋಬಹುದ್ರಿ ಸರ್, ಎರಡೂವರೆ 3 ಎಕರೆ. ಈಗ ನೀವು ಹೇಳಿದ್ರಿ ನಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನಾವೇ ಒಂದು ಕ್ರಿಮಿನಾಶಕವನ್ನ ಬಳಸ್ತೇವೆ ಅಂತ, ಯಾವುದೆಲ್ಲ ಮಾಡ್ತೀರಿ? ಬೇವಿನ ಎಣ್ಣೆ, ಆಮೇಲೆ ಅನ್ಕರ ಈ ಮೊಟ್ಟೆ ಮತ್ತು ಊಟ ಮಾಡುವ ಎಣ್ಣೆ ರೀ, ಸ್ವೀಟ್ ಆಯಿಲ್ ರೀ, ಅದನ್ನು ಮಿಕ್ಸ್ ಮಾಡ್ಕೇಸಿಂದ ಅದು ಸ್ಪ್ರೇ ಮಾಡ್ತೇವೆ ರೀ. ಆಮೇಲೆ ಗಿಡಮೂಲಿಕೆ ಸಸ್ಯಗಳೇನು ಬರ್ತಾವ ಯಾವುದು, ಸೀತಾಫಲ, ಆಮೇಲೆ ಬೇವು, ಆಮೇಲೆ ಔಡಲ, ಎಕ್ಕೆ, ಇವು ಒಂದು 5 ತರಹದ ಗಿಡಮೂಲಿಕೆ ತಪ್ಪಲ ಅಂದ್ರೆ ಅದು ಹಾಕಿ. ಅದನ್ನ ಹೇಗೆ ಮಾಡುವ ವಿಧಾನ ಹೇಗೆ ಸರ್? ಒಂದು 20 ಸ್ಪ್ರೇಯರ್ ನಮಗೆ ಬೇಕಾಗಿ ಒಂದರೆ 300 ಲೀಟರ್, 300 ಲೀಟರ್ ನೀರು ಸಿಂಪರಣೆ ಬೇಕಾಗಿ ತಂದ್ರಿ, 20 ಲೀಟರ್ ಗೋಮೂತ್ರ ಹಾಕ್ಬೇಕ್ರಿ, 2 ಕೆಜಿ ಇವೆಲ್ಲ ಸಸ್ಯಗಳ ಎಳೆ ಕಾಂಡಗಳು ಹಾಕೊಂಡು ಕುದಿಸಿ ಅದು ಪರ್ ಕ್ಯಾನಿಗೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡ್ರೆ ಕಂಟ್ರೋಲ್ ಆಗ್ತದೆ. ಈಗ ನಿಮಗೆ ಪರ್ ಕೆಜಿ ಈಗ 25 ಮಾರ್ಕೆಟ್ನಾಗ ಕೊಡ್ತೇವ್ರಿ, 25 ನಿವ್ವಳ ಲಾಭ ಆದಂಗ್ರಿ, ಅದು ನಿಮಗೆ ಮಾರಿದ್ರೆ ಸಿಗ್ತದಲ್ರಿ, ಸ್ವಂತ ಮಾರುವುದರಿಂದ ಹೆಚ್ಚು ಲಾಭ ಅಂತ. ಹೌದು, ಜನರಿಗೆ ಬೇಡಿಕೆ ತುಂಬಾ ಇದೆ, ತುಂಬಾ ಸಾವಯವ. ಇವತ್ತಿನ ದಿನಮಾನದಲ್ಲಿ ಸಾವಯವಕ್ಕೆ ಹೆಚ್ಚಿನ ಆದ್ಯತೆ ಇದೆ ಅಲ್ವಾ? ಈ ರಾಸಾಯನಿಕ ವಸ್ತುಗಳನ್ನು ರೋಗ ರೋಜನೆಗಳು ಬರ್ತಾ ಇವೆ ರೀ ಜನರಿಗೆ, ಡಯಾಬಿಟಿಸ್ ಇರಬಹುದು, ಇದು ರಕ್ತದ ಒತ್ತಡ ಹೆಚ್ಚಿಗೆ ಆಗಿರ್ಬಹುದು, ಇಂಥವೆಲ್ಲ ಕಾಯಿಲೆಗಳು ಬರಲತ್ತವ್ರಿ, ಜನನು ಸಾವಯವಕ್ಕೆ ಒತ್ತು ಕೊಡ್ಲಾಗುತ್ತೆ. ಈಗ ನಿಜಲಿಂಗಪ್ಪ ಅವರು ಒಂದು ಮಾತಕ್ಕೆ ಯಾವತ್ತೂ ನಾವು ಕೇಳುತ್ತಾ ಇದ್ದೇವೆ, ಕೃಷಿ ಭೂಮಿಯಲ್ಲಿ ದುಡಿಯುವವರ ಸಂಖ್ಯೆನೆ ಕಡಿಮೆ ಆಗ್ತದೆ, ಕಾರ್ಮಿಕರ ಕೊರತೆ ಇದೆ, ಕೆಲಸ ಮಾಡುವವರು ಸಿಗುತ್ತಾನೆ ಇಲ್ಲ ಅಂತ. ನೀವು ಹೇಗೆ ಇದನ್ನೆಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಅಂತ? ಸರ್, ಕಡಿಮೆ ಆಗೋದು ಕಾರಣ ಏನ್ರಿ, ಎಕ್ಸ್ಪೆನ್ಸ್ ಹೆಚ್ಚಿಗೆ ಮಾಡಿ ಈಗ ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ, ಆಮೇಲೆ ರಾಸಾಯನಿಕ ಗೊಬ್ಬರ ಇವೆಲ್ಲ ಉಪಯೋಗಿಸೋದ್ರಲ್ಲಿಂದ್ರಿ ಬೆಳೆನೂ ಹಾಳಾಗ್ಲಿಕ್ಕತ್ತದ್ರಿ, ಭೂಮಿನೂ ಹಾಳಾಗ್ಲಿಕ್ಕತ್ತದ, ಅದರಿಂದ ಆದಾಯ ಕಡಿಮೆ ಬರ್ಲತ್ತದ, ಸಾಲದ ಹೊರೆ ಹೆಚ್ಚಿಗೆ ಆಗ್ಲಿಕ್ಕತ್ತದ್ರಿ. ಹೀಗಾಗಿ ಜನರು ಏನಪ್ಪ ಅಂತಂದ್ರೆ ಒಕ್ಕಲುತನಕ್ಕೆ ಹಿಂದೇಟ್ ಹಾಕ್ಲಿಕ್ಕತ್ತದೆ. ನೀವು ಈಗ ನಿಮಗೆ ಜನ ಬೇಕಾದ್ರೆ ಸಿಗ್ತಾರ ಕೃಷಿಗೆ? ಸಿಗ್ತಾರ್ರಿ ಸರ್, ಸಾಕಷ್ಟು ಜನ ಏನು ಬೇಕಾಗಲ್ರಿ, ಸ್ವಲ್ಪ ಜನ ಬೇಕಾದ್ರೆ ಸಿಗ್ತದ್ರಿ ಲೇಬರ್. ಅಂದ್ರೆ ಈ ಒಂದು ವಿಶ್ವವಿದ್ಯಾಲಯ ಏನು ಒಂದು ಘೋಷಣೆ ಮಾಡಿದೆ ಆರೋಗ್ಯಕ್ಕಾಗಿ ತೋಟಗಾರಿಕೆ ಅಂತ, ಆ ಹಿನ್ನೆಲೆಯೊಳಗೆ ಆರೋಗ್ಯ ಪೂರ್ಣವಾದಂತ ಬೆಳೆ ಬೆಳೆಸಿ ಉತ್ತಮವಾದಂತಹ ಫಸಲನ್ನ ಜನರಿಗೆ ನೀಡುವುದರ ಮೂಲಕ ಒಂದು ಆರೋಗ್ಯ ಕಾಪಾಡುವಂತ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಅಲ್ವಾ? ನೀವು ಎಲ್ಲಿಯಾದ್ರೂ ತರಬೇತಿಗೆ ಇಂಥದಕ್ಕೆಲ್ಲ ಹೋಗಿದ್ದೀರಾ ಸರ್? ಜೇನು ಸಾಕಾಣಿಕೆ ಹೋಗಿದ್ದಾರೆ, ಯಾವುದೇ ತರಬೇತಿ ಇಲ್ರಿ. ಇನ್ನೊಂದು ಏನೇ ಒಂದು ನೋಡ್ಬೇಕಾದ್ರಿ ತೋಟಗಾರಿಕೆ ಇಲಾಖೆ ಅವಾಗ ಹೋಗಿ ಸಜೆಷನ್ ತಗೊಂಡು ಬರ್ತೇನ್ರಿ. ಆಮೇಲೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ರೈತರು ತಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಸಿಗ್ತಾವ್ರಿ, ವಿಡಿಯೋ ಸಿಗ್ತಾವ, ದಾಖಲೆಗಳು ಸಿಗ್ತಾವ, ಅವನ್ನ ನೋಡಿಕೇಶಿಂದು ಇದು ಮಾಡಿ. ಈಗ ನಿಜಲಿಂಗಪ್ಪ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ರೈತರು ಯಾವ ಸಂಖ್ಯೆಯಲ್ಲಿ ಸಂಪರ್ಕ ಮಾಡಬೇಕು? ನಿಮ್ಮ ಮೊಬೈಲ್ ಸಂಖ್ಯೆ ಯಾವುದು? 9901354019 ಸರ್. 9901315409. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅಕಸ್ಮಾತ್ ಆಗಿ ರೈತರು ನಿಮ್ಮ ಒಂದು ಕೃಷಿ ಭೂಮಿಯನ್ನು ನೋಡಬೇಕಂದ್ರೆ ನೀವು ಸಂದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತೀರಿ? ಬರಬಹುದ್ರಿ ಸರ್, ನಿಮ್ಮ ಅನುಭವವನ್ನು ಅವರಿಗೆ ಹಂಚಿಕೊಳ್ತೀರಿ? ಹಾರಿ ಸರ್. ಅಂದ್ರೆ ರೈತರು ಯಾರಾದ್ರೂ ಅವಶ್ಯಕತೆ ಪಟ್ಟಲ್ಲಿ 9901354509 19 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಲ್ವಾ? ಬಹಳ ಒಳ್ಳೆಯದು. ಈಗ ನೀವು ನಿಮ್ಮ ಹಾಗೆ ಎಷ್ಟೋ ರೈತರು ಈ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೀತಾರೆ, ಅಥವಾ ಕೃಷಿ ಭೂಮಿಯೋ ಇಷ್ಟೇ ಇದೆ ನನ್ನಿಂದ ಏನಾಗಲ್ಲಪ್ಪ ತುಂಬ ಇದ್ರೆ ಮಾಡಬಲ್ಲೆ ಅಂತ ಹೇಳುವವರಿಗೆ ನೀವು ಏನು ಹೇಳ್ತೀರಿ ನಿಲಿಂಗಪ್ಪ ಅವರೇ? ಸರ್, ರಾಸಾಯನಿಕ ಪದ್ಧತಿಯಲ್ಲಿ ಇಲ್ಲಿ ಹೆಚ್ಚಿಗೆ ಪಡಿಬಹುದ್ರಿ, ಎಕ್ಸ್ಪೆನ್ಸ್ ಹೆಚ್ಚಿಗೆ ಬರ್ತದೆ, ಖರ್ಚು ಹೆಚ್ಚಿಗೆ ಬರ್ತದೆ, ಕೃಷಿ ಭೂಮಿ ಹಾಳಾಗ್ತದ್ರಿ. ಮುಂದೆ ಬೆಳೆಯದಂತ ಪರಿಸ್ಥಿತಿನೂ ಬಂದು ಒಡ್ಡಬಹುದು. ಆಮೇಲೆ ಈ ಸಾವಯವ ಕೃಷಿಯಿಂದ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು. ಆಮೇಲೆ ಫಲವತ್ತಾದ ಕೃಷಿ ವಸ್ತುಗಳನ್ನು ನಾವು ಪಡಿಬಹುದು. ಅದರಿಂದ ಏನಪ್ಪಾ ಅಂದ್ರೆ ಆರೋಗ್ಯನೂ ವೃದ್ಧಿಸ್ತದ್ರಿ. ತುಂಬಾ ಒಳ್ಳೆಯ ಮಾತು. ಯಾಕಂದ್ರೆ ಆರೋಗ್ಯ ವೃದ್ಧಿ ಆಗಬೇಕಂದ್ರೆ ನಾವು ಈ ರೀತಿ ಹಣ್ಣು ಹಂಪಲು ಈ ರೀತಿ ತರಕಾರಿಗಳನ್ನ ತಿನ್ನುವುದು, ಆರೋಗ್ಯಪೂರ್ಣವಾದ ತರಕಾರಿಗಳು ನಮ್ಮ ಆರೋಗ್ಯವನ್ನ ಹೆಚ್ಚು ಮಾಡ್ತದೆ. ಆದ ಕಾರಣ ಈ ಸಾವಯವ ಪದ್ಧತಿಯಲ್ಲಿ ನೀವು ಏನು ತೋಟಗಾರಿಕಾ ಬೆಳೆಗಳಲ್ಲಿ ಬೆಳೆಸುವಂತಹ ಹಣ್ಣು ಹಂಪಲು ತರಕಾರಿ ಇವನ್ನೆಲ್ಲ ಬಳಸ್ಕೊಂಡು ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು. ಶ್ರೀ ನಿಜಲಿಂಗಪ್ಪ ಶಿವಶರಣಪ್ಪ ಕಲ್ಯಾಣ ಅವರೇ, ಇಷ್ಟು ಹೊತ್ತಿನ ತನಕ ಈ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಲ್ಲಿಂದ ಫಲಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ಸಂದರ್ಭದಲ್ಲಿ ಮತ್ತು ನಿಮ್ಮ ಕೃಷಿ ಭೂಮಿಯಲ್ಲಿ ಬಹಳ ವಿನೂತನವಾಗಿರತಕ್ಕಂಥ ಆ ತೋಟಗಾರಿಕಾ ಬೆಳೆಗಳನ್ನು ಮಾಡಿ ನಿಮ್ಮದೇ ಆದಂಥ ಪದ್ಧತಿಗಳನ್ನು ಅಳವಡಿಸಿ ಫಾರ್ಮ್ ಫ್ರೆಶ್ ಅನ್ನುವ ಒಂದು ವಿತರಣಾ ಕೇಂದ್ರದ ಮೂಲಕ ಸಾವಯವ ಹಣ್ಣು ಹಂಪಲುಗಳನ್ನು ತರಕಾರಿಗಳನ್ನು ಮಾರುವ ವ್ಯವಸ್ಥೆಯ ಜಾಲವನ್ನು ಇಟ್ಟುಕೊಂಡು ಅನುಭವಸ್ಥರಾಗಿರುವ ನಿಮ್ಮ ಮಾತುಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಬಾಕಿದ್ದ ರೈತರಿಗೂ ಕೂಡ ನಿಮ್ಮ ಈ ಮಾತುಗಳು ಪ್ರೇರಣೆಯಾಗಲಿ, ನಿರಾಶೆಯಿಂದ ಇರುವವರಿಗೆ ಒಂದು ಆಶಾದಾಯಕವಾದಂಥ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಬಹಳ ಲಾಭದಾಯಕವಾದಂಥ ಕೃಷಿ ಬೆಳೆಯನ್ನು ನಾವು ಮಾಡ್ತಾ ಇದ್ದೇನೆ, ಇಂಥದ್ದ ವಿಧಾನಗಳನ್ನು ಅನುಸರಿಸಿದರೆ ತುಂಬ ಉತ್ತಮವಾಗಿ ಕೃಷಿಯನ್ನು ಬೆಳೆಸ್ಕೊಂಡು ಜೀವನವನ್ನು ಮಾಡಬಹುದು ಅನ್ನೋದನ್ನು ತಾವು ಹೇಳಿದಿರಿ. ITI ಪದವೀಧರರಾದರೂ ಕೂಡ ಕೃಷಿಯಲ್ಲಿ ಮಗ್ನರಾಗಿ ಇವತ್ತು ಒಬ್ಬ ಪ್ರಗತಿಪರ ರೈತನಾಗಿ ನೀವು ಬೆಳೆದಿದ್ದೀರಿ. ನಿಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಮಹಗಾವದ ಸಾವಯವ ಕೃಷಿಕರು ಹಾಗೂ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಫಲಶ್ರೇಷ್ಠ ಪ್ರಶಸ್ತಿ ಪಡೆದ ನಿಜಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲ. ಈಗ ಕೇಳೋಣ ಮನೋಹರ್ ವಿಶ್ವಕರ್ಮ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು. ಗುರು ಕರುಣೆ ಇಲ್ಲದವನ ಸ್ನೇಹ ಅಕ್ಕ ತಂಗಿಯರೆಂದು ಬಾಯಿಲೆ ಕರೆದು ಅಕ್ಕ ತಂಗಿಯರೆಂದು ಬಾಯಿಲೆ ಕರೆದು ಒಪ್ಪು ಬಳಸಲಿ ಬೇಡ ಬೇಡ ಬೇಡ ಅಕ್ಕ ತಂಗಿಯರೆಂದು ಬಾಯಿಲೆ ಕರೆದು ಒಪ್ಪು ಬಳಸಲಿ ಬೇಡ ಇರುವ